ಶಾಸ್ತ್ರಿ ನುಡಿದೆಯಂದರಹುದು ನಿನಗೆ ತಕ್ಕ ಶಾಸ್ತಿ, ಭರತ ಕಂದನಿಂದಲೇನೆ ನಿನಗೆ ಮೋಕ್ಷ ಪ್ರಾಪ್ತಿ. ತಪ್ಪಿ ನುಡಿದೆ ಎಂದರಹುದು ನಿನಗೆ ತಕ್ಕ ಶಾಸ್ತಿ. ಯಾವ ದೇಶದಲ್ಲಿ ದುಡಿ, ಯಾವ ಮಣ್ಣಿನಲ್ಲಿ ಮಡಿ, ಯಾವ ದೇಶದಲ್ಲಿ ದುಡಿ, ಯಾವ ಮಣ್ಣಿನಲ್ಲಿ ಮಡಿ, ನಿಂತ ನೆಲವು ಹಿಡಿದ ಹುಡಿ ಭರತ ಭೂಮಿ ಎಂದು ತಿಳಿ. ನಿಂತ ನೆಲವು ಹಿಡಿದ ಹುಡಿ ಭರತ ಭೂಮಿ ಎಂದು ತಿಳಿ, ಭರತ ಭೂಮಿ ಎಂದು ತಿಳಿ. ದೇಶ ಬೇರೆ, ಭಾಷೆ ಬೇರೆ, ದೇಶ ಬೇರೆ, ಭಾಷೆ ಬೇರೆ, ದೇಶ ಬೇರೆ, ಭಾಷೆ ಬೇರೆ. ದೇಶ ಮುಂದೆ ಭಾರತ ಒಂದೆ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ, ಒಂದೆ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ, ಒಂದೆ ತಾಯ ಮಕ್ಕಳ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:56. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಸಿರಿಧಾನ್ಯ ನವಣೆ ಬೆಳೆಯ ಬೇಸಾಯ ಕ್ರಮಗಳು ಕುರಿತು ಡಾ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ, ನಂತರ ಬಿದಿರು ಉತ್ಪಾದನೆ ಮತ್ತು ಮಾರಾಟ ಕುರಿತು ಮಾಹಿತಿ, ಪೇಟೆ ಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಹಾಗೆಯೇ ನವಣೆಯ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮುಖ್ಯವಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಅಧಿಕ ಪ್ರಮಾಣದಂತಹ ಶಕ್ತಿ ಕೊಡುವಂತಹ ಒಂದು ಧಾನ್ಯಗಳು, ಈ ನಿಟ್ಟಿನಲ್ಲಿ ಇವತ್ತು ನವಣೆಯನ್ನ ರೈತ ಬಾಂಧವರು ಯಾವ ರೀತಿಯಾಗಿ ಬೇಸಾಯವನ್ನು ಮಾಡಬೇಕು, ಇವುಗಳನ್ನು ಬೆಳೆಯೋದ್ರಿಂದ ರೈತ ಬಾಂಧವರು ಹೇಗೆ ಆರೋಗ್ಯವನ್ನು ಕಾಪಾಡಬೇಕು, ಮತ್ತು ನಮ್ಮ ಸಾರ್ವಜನಿಕರು ಈ ಸಿರಿಧಾನ್ಯಗಳ ಬಳಕೆಯಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಸಿರಿಧಾನ್ಯಗಳ ಮಹತ್ವ ಹಾಗೆಯೇ ನವಣೆಯ ಬೇಸಾಯ ಕ್ರಮಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಬೇಸಾಯ ತಜ್ಞರು ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ಹಾಗೆಯೇ ಕೇಳುವ ಎಲ್ಲ ಶ್ರೋತೃ ಬಾಂಧವರ ಪರವಾಗಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಸಿರಿಧಾನ್ಯಗಳು ಇತ್ತೀಚೆಗೆ ಬಹಳಷ್ಟು ಸದ್ದನ್ನ ಮಾಡ್ತಾ ಇದ್ದಾವೆ. ಸಿರಿಧಾನ್ಯಗಳು ಒಂದು ಕಾಲದಲ್ಲಿ ಬಡವರ ಆಹಾರ ಧಾನ್ಯವಾಗಿತ್ತು, ಇವತ್ತು ಸಿರಿವಂತರ ಆರೋಗ್ಯದ ದೃಷ್ಟಿಯಿಂದ ಆಹಾರ ಧಾನ್ಯವಾಗಿ ಮಾರ್ಪಟ್ಟಿದೆ. ಇಷ್ಟೆಲ್ಲ ಮಹತ್ವವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ನಮ್ಮ ರೈತ ಬಾಂಧವರಿಗೆ ಹೇಳ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಈ ವರ್ಷ ಸಿರಿಧಾನ್ಯಗಳನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ಎಂದು ಔಪಚಾರಿಕವಾಗಿ ಉದ್ಘಾಟನೆಯ ಮುಖಾಂತರ ಇಟಲಿ ರೋಮ್ ನಗರದಲ್ಲಿ ನಡೆಯಿತು. ಪ್ರಧಾನಮಂತ್ರಿಯವರ ಪ್ರಸ್ತಾವಿತ ಭಾಷಣದಿಂದ ವಿಶ್ವಸಂಸ್ಥೆಯ 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸಿತು. ಭಾರತದ ಪ್ರಸ್ತಾಪವನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ FAO ಅಂತ ಕರಿತೀವಿ ನಾವು, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, 2018 ಇದನ್ನು ಅನುಮೋದಿಸಿತ್ತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2023 ಈ 2023 ಕೃಷಿ ಸಿರಿಧಾನ್ಯಗಳ ವರ್ಷ ಅಂತ ಘೋಷಿಸಿತು. ಇದನ್ನು ವಿಶ್ವಸಂಸ್ಥೆಯ ನಿರ್ಣಯದಿಂದ ಅಂಗೀಕರಿಸಲಾಯಿತು. ಇದಕ್ಕಾಗಿ ಭಾರತವು ಮುನ್ನಡೆ ತಗೊಂಡು ಇದಕ್ಕೆ 70 ದೇಶಗಳ ಸಹಕಾರವನ್ನು ಸಹ ನಮಗೆ ಸಿಕ್ತು. ಮತ್ತು ಭಾರತದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಕ್ಕೆ ಪೂರ್ವಭಾವಿಯಾಗಿ ಕಾರ್ಯಕ್ರಮಗಳನ್ನು ಸರಣಿಯನ್ನು ಆಯೋಜಿಸಿದ್ದು, ಪ್ರಾಚೀನ ಮತ್ತು ಮರೆತು ಹೋಗಿರುವ ಈ ಸಿರಿಧಾನ್ಯಗಳ ಸುತ್ತ ಜಾಗೃತಿ ಮತ್ತು ಭಾಗವಹಿಕೆಯ ಪ್ರಜ್ಞೆಯನ್ನು ದೇಶದಲ್ಲಿ ಮೂಡಿಸ್ತಾ ಇದೆ. ಭಾರತದ ಸಂಪತ್ತು ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳು, ಸಿರಿಧಾನ್ಯಗಳ ಸ್ಟಾರ್ಟ್ಅಪ್ ಇನ್ನೋವೇಷನ್ ಚಾಲೆಂಜ್, ಮೈಟಿ ಸಿರಿಧಾನ್ಯ ರಸಪ್ರಶ್ನೆ, ಲೋಗೋ ಮತ್ತು ಸ್ಲೋಗನ್ ಮುಂತಾದ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಹ ನಮ್ಮ ಭಾರತದ ಸರ್ಕಾರ ಹಮ್ಮಿಕೊಂಡಿದೆ. ಇದರ ಮುಖ್ಯ ಉದ್ದೇಶಗಳೆಂದರೆ ಆಹಾರ ಭದ್ರತೆ ಒಂದು, ಮತ್ತು ಪೋಷಣೆಗೆ ಸಿರಿಧಾನ್ಯಗಳ ಕೊಡುಗೆಯು, ಅದರ ಅರಿವು, ಮತ್ತು ಸಿರಿಧಾನ್ಯಗಳ ಸುಸ್ಥಿರ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಸುಧಾರಿಸಲು ಮಧ್ಯಸ್ಥಗಾರರನ್ನು ಪ್ರೇರೇಪಿಸಿ ಮತ್ತು ಇತರ ಗುರಿಗಳನ್ನು ಸಾಧಿಸಲು ಸಂಶೋಧನೆ, ಅಭಿವೃದ್ಧಿ ಮತ್ತು ವಿಸ್ತರಣಾ ಕಾರ್ಯಗಳಲ್ಲಿ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಇಷ್ಟೆಲ್ಲ ಮಹತ್ವ ಇದೆ, ಮುಖ್ಯವಾಗಿ ಸಿರಿಧಾನ್ಯಗಳು ಅಂತಂದ್ರೆ ನಮ್ಮ ಎಲ್ಲಾ ವರ್ಗದ ಜನರಿಗೆ, ಅಂತಂದ್ರೆ ಮಕ್ಕಳಿರಬಹುದು, ವಯೋವೃದ್ಧರಿರಬಹುದು, ವಯಸ್ಕರಿರಬಹುದು, ಮಹಿಳೆಯರಿರಬಹುದು, ಎಲ್ಲಾ ವರ್ಗದ ಜನರಿಗೆ ಒಂದು ಶಕ್ತಿಯುತವಾದಂತಹ ಆರೋಗ್ಯಕರವಾದಂತಹ ಒಂದು ಧಾನ್ಯ ಆಗಿದ್ರು ಕೂಡ ನಮ್ಮಲ್ಲಿ ತಿಳುವಳಿಕೆ ಬಹಳ ಕಡಿಮೆ ಇದೆ. ಇತ್ತೀಚೆಗೂ ಕೂಡ ನಮ್ಮ ರೈತ ಬಾಂಧವರು ಇದನ್ನು ಬೆಳೆಯಲಿಕ್ಕೆ ಉತ್ಸಾಹ ತೋರುತ್ತಿಲ್ಲ, ಬಳಕೆ ಮಾಡುವವರ ಪ್ರಮಾಣವೂ ಕೂಡ ಅಷ್ಟು ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗುತ್ತಿಲ್ಲ ಅನ್ನೋದು ಒಂದು ವಿಷಾದದ ಸಂಗತಿ ಅಂತಾನೆ ಹೇಳ್ಬೋದು. ಇದಕ್ಕೆ ಜನಪ್ರಿಯ ಆಗದಿರೋದಕ್ಕೆ ಅಥವಾ ಬೆಳೆಯನ್ನ ಬೆಳೆಯಲಿಕ್ಕೆ ಆಗದಿರೋದಕ್ಕೆ ಏನ್ ಕಾರಣ ಅಂತ ಹೇಳ್ತಿರುವ ತಜ್ಞರಾಗಿ, ಈ ಸಿರಿಧಾನ್ಯಗಳು ಮುಂಗಾರು ಮತ್ತು ತಡ ಮುಂಗಾರಿನಲ್ಲಿ ಬಿತ್ತನೆ ಮಾಡಲು ಯೋಗ್ಯ. ಅಂದ್ರೆ ಈಗ ತಡ ಮುಂಗಾರು ಅಂದ್ರೆ ಒಂದು ಮುಖ್ಯ ಬೆಳೆ ಅಥವಾ ತೊಗರಿ ಅಥವಾ ಕಾಟನ್ ಹತ್ತಿ ಬಿತ್ತನೆ ಆಗದಿರೋದಕ್ಕೆ ಮಳೆ ಪೂರಕವಾಗಿ ಬರಲಿಲ್ಲಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ ಪರ್ಯಾಯ ಬೆಳೆಯಾಗಿ ಈ ಸಿರಿಧಾನ್ಯಗಳನ್ನು ಬೆಳ್ಕೋಬಹುದು. ಇದು ಒಂದು ಮುಖ್ಯ ವಿಶೇಷ ಗುಣ. ಮತ್ತೆ ತೇವಾಂಶದ ಕೊರತೆ ಅಂದ್ರೆ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯಗಳ ಬೆಳೆಯನ್ನು ಬೆಳೀಬಹುದು, ಸಮಾಧಾನಕಾರಿ ಇಳುವರಿಯನ್ನು ಕೊಡ್ತವೆ. ಮತ್ತೆ ಬಿತ್ತನೆ ಸಮಯ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಅಂದ್ರೆ ಆ ಬಿತ್ತನೆ ಕಾಲ ಅನ್ನೋದು ಈ ಸಿರಿಧಾನ್ಯಗಳಿಗೆ ತುಂಬಾ ಹೆಚ್ಚಾಗಿದೆ. ಮತ್ತು ಪರ್ಯಾಯ ಬೆಳೆ ಯೋಜನೆಗಳು ಬಹಳ ಸೂಕ್ತವಾಗಿದೆ ಇವು. ಮತ್ತು ರೋಗ ಮತ್ತು ಕೀಟಗಳ ಹಾವಳಿ ಬಹಳ ಕಡಿಮೆ ಇದೆ. ಸಾವಯವ ಕೃಷಿಗೆ ಈ ಸಿರಿಧಾನ್ಯಗಳು ಬಹಳ ಸೂಕ್ತ ಆಗ್ತವೆ. ಮತ್ತೆ ಕಡಿಮೆ ಖರ್ಚಿನಲ್ಲಿ ಈ ಬೆಳೆಗಳನ್ನು ಬೆಳಿಬಹುದು. ಜಾನುವಾರುಗಳಿಗೆ ಮೇವಿನ ಅನುಭಾವವನ್ನು ಸಹ ನಾವು ಕಡಿಮೆ ಮಾಡಬಹುದು. ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಪ್ರೋಟೀನ್, ನಾರಿನಾಂಶ, ಕಬ್ಬಿಣದ ಅಂಶ, ಜೀವಸತ್ವಗಳು ಮತ್ತೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಮೃದ್ಧವಾಗಿ ಇದಾವೆ. ಬೇರೆ ಯಾವುದೇ ರೀತಿಯ ಅಕ್ಕಿಯಲ್ಲಿ ಆಗಲಿ ಅಥವಾ ಗೋಧಿಯಲ್ಲಿ ಆಗಲಿ ಈ ತರದ ಒಂದು ಖನಿಜಾಂಶಗಳು ಸಿಗೋದಿಲ್ಲ. ಸೊ ಹಂಗಾಗಿ ಇದರ ಮಹತ್ವ ಬಹಳಷ್ಟಿದೆ. ಮತ್ತೆ ನೀವು ಕೇಳಿದ ಹಲವಾರು ಕಾರಣಗಳು ಯಾಕೆ ಜನಪ್ರಿಯಗೊಳ್ತಾ ಇಲ್ಲ ಈ ಸಿರಿಧಾನ್ಯಗಳು ಅಂತ ಅಂದ್ರೆ, ಇದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿ ಈ ಬೆಳೆಗಳ ಸಂಸ್ಕರಣೆಯಲ್ಲಿ ಹೆಚ್ಚಿನ ತಾಂತ್ರಿಕ ಮಾಹಿತಿ ಇಲ್ಲದೇ ಇರೋದೊಂದು, ಮತ್ತೆ ಸಂಸ್ಕರಿಸಿದ ಸಿರಿಧಾನ್ಯಗಳು ಮತ್ತು ಅವುಗಳ ಪದಾರ್ಥಗಳ ಬಾಳಿಕೆ ಅತಿ ಕಡಿಮೆ ಇರೋದು. ಅಂದ್ರೆ ಬಾಳಿಕೆ ಅಂದ್ರೆ ವೇಸ್ಟ್ ಲೈಫ್ ಅಂತ ಹೇಳ್ತೀವಲ್ಲ, ಲೈಫ್ ಇಲ್ಲದೆ ಇರೋದು. ಮತ್ತೆ ಇವುಗಳಿಂದ ತಯಾರಿಸಿದ ಪದಾರ್ಥಗಳು ಒಗರು ರುಚಿಯನ್ನು ಇರ್ತದೆ, ಅದಕ್ಕಾಗಿ ಕನ್ಸ್ಯೂಮರ್ಸ್ ಪ್ರಿಫರ್ ಮಾಡೋದಿಲ್ಲ. ಇವರು ಕೆಲವು ಸಿರಿಧಾನ್ಯಗಳಿಂದ ತಯಾರಿಸಿದ ಪದಾರ್ಥಗಳು ನೋಡಲು ಆಕರ್ಷಣೆ ಇಲ್ಲದೆ ಇರೋದು. ಈಗ ಅಟ್ರಾಕ್ಷನ್ ಅನ್ನೋದನ್ನು ನಮ್ಮ ಗ್ರಾಹಕರಿಗೆ ಬಹಳ ಇಂಪಾರ್ಟೆಂಟು. ಸೊ ಇದರಲ್ಲಿ ಕೆಲವು ಪದಾರ್ಥಗಳಿಗೆ ಆಕರ್ಷಣೆ ಇಲ್ಲದಿರೋದ್ರಿಂದ ಅದಕ್ಕಾಗಿ ಸ್ವಲ್ಪ ಅದರ ಜನಪ್ರಿಯಗೊಳ್ತಾ ಇಲ್ಲ. ಮತ್ತೆ ಸಿರಿಧಾನ್ಯಗಳಲ್ಲಿ ಹೆಚ್ಚು ಹೊಟ್ಟು ಇರುವುದರಿಂದ ಅವು ಹಗುರವಾಗಿ ಪಚನವಾಗುವುದಿಲ್ಲ. ಅಂದ್ರೆ ನಾವು ಥ್ರೆಶಿಂಗ್ ಅಂತ ಹೇಳ್ತೀವಿ, ಅದು ಹೊಟ್ಟು ಜಾಸ್ತಿ ಇರೋದ್ರಿಂದ ಅದು ಬೇಗ ಪಚನವಾಗುವುದಿಲ್ಲ. ಮತ್ತೆ ಕಾಳುಗಳ ಗಾತ್ರ ಬಹಳಷ್ಟು ಕಿರಿದಾಗಿರ್ತವೆ ಈ ಸಿರಿಧಾನ್ಯಗಳು ಬೇರೆ ನಮ್ಮ ಧಾನ್ಯಗಳ ಕಂಪೇರ್ ಮಾಡಿದಾಗ. ಸರಳವಾಗಿ ಅಥವಾ ಸುಲಭವಾಗಿ ಸ್ವಚ್ಛ ಮಾಡುವುದು ಕಷ್ಟ. ಅಂದ್ರೆ ಅದರಲ್ಲಿ ಏನಾದರೂ ಮಣ್ಣು ಇತರೆ ಬೇರೆ ಪದಾರ್ಥಗಳಿದ್ರೆ ಅದನ್ನ ಸ್ವಚ್ಛ ಮಾಡೋದು ಬಹಳ ಕಷ್ಟಕರವಂತ, ಹಂಗಾಗಿ ಹೆಚ್ಚಿಗೆ ಒಲವು ತೋರೋದಿಲ್ಲ ಯಾರು. ಈ ಧಾನ್ಯಗಳು ಕೇವಲ ಬಡಜನರ ಧಾನ್ಯಗಳನ್ನು ಪರಿಗಣಿಸಿ ಸಿನ್ಸ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್, ಹೌದು ಬಹಳ ವರ್ಷಗಳಿಂದ ಈ ಧಾನ್ಯಗಳು ಗಡುಬಡವರಿಗೆ ಮಾತ್ರ ಇರೋದು ಅನ್ನೋ ತರ ಒಂದು ಪರಿಗಣಿಸಲ್ಪಟ್ಟಿದೆ. ಏ ಅದು ಸಿರಿಧಾನ್ಯಪ್ಪ ಅಂತಂದ್ರೆ ಅರಗು ಸಾಮಿ ರಾಗಿ ಯಾರು ತಿಂತಾರೆ, ಬಡವರು ಊಟ ಅನ್ನೋದು ಒಂದು ಪ್ರಚಲಿತವಾಗಿದೆ. ಗ್ರಾಹಕರಲ್ಲಿ ಈ ಧಾನ್ಯಗಳನ್ನು ಕೊಳ್ಳಲು ಹಾಗೂ ಬಳಸಲು ಇರುವ ಅನಾಸಕ್ತಿ ಕಾರಣ ಗೋಧಿ ಮತ್ತು ಅನ್ನದ ಬಳಕೆ ಶ್ರೀಮಂತರ ಹಾಗೂ ಪಟ್ಟಣ ವಾಸಿಗಳ ಪ್ರತಿಷ್ಠೆಯ ಪ್ರತೀಕ ಆಗಿರೋದು. ಹೌದು ಹೌದು. ಸೊ ಅನ್ನ ಗೋಧಿ ಅಷ್ಟೇ ಶ್ರೀಮಂತಿಕೆಯಿಂದ ತಿಂತಾ ಇದೀವಿ ನಾವು ಅನ್ನೋದೊಂದು ಭಾವನೆ ಎಲ್ಲಾ ಜನರಲ್ಲಿದೆ. ಅಂದ್ರೆ ನಾವೆಲ್ಲ ಶಾರ್ಟೆಕ್ಸ್ ರೈತರನ್ನ ಒಂದು ಪಾಲಿಶ್ಡ್ ರೈತರ ಹೆಮ್ಮೆ ಸಂಗತಿ ಅನ್ಕೊಂತಾರೆ. ಹಂಗಾಗಿ ಇದ್ರ ಮಹತ್ವದ ಬಗ್ಗೆ ಇನ್ನೂ ಅರಿವು ಮೂಡಿಸಬೇಕಾಗಿದೆ. ಮತ್ತೆ ಸಿರಿಧಾನ್ಯಗಳ ಸಂಸ್ಕರಣೆಗೆ ಆಧುನಿಕ ಯಂತ್ರಗಳ ಬಳಕೆ ಅನ್ನೋದು ಸಹ ಒಂದು ಕೊರತೆ ಇದೆ. ಹಂಗಾಗಿ ಅದು ಜನಪ್ರಿಯ ಆಗ್ತಾ ಇಲ್ಲ. ಮತ್ತೆ ಈ ಬೆಳೆಗಳಿಗೆ ಮಾರುಕಟ್ಟೆಯ ಜಾಲ ಬೆಳೆದಿಲ್ಲ. ಅಂದ್ರೆ ಈಗ ರೈತರು ಬೆಳೀತಾರೆ, ಅದ್ರ ಮಾರುಕಟ್ಟೆ ಮಾಡಿಕೊಡ್ಬೇಕು, ಆ ಜಾಲ ಅನ್ನೋದು ಕಂಪ್ಲೀಟ್ ಇನ್ನು ಬೆಳೆದಿಲ್ಲ. ವ್ಯವಸ್ಥಿತವಾಗಿ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು, ಅದೊಂದು ಕಾರಣ ಇದೆ. ಮತ್ತೆ ಅವುಗಳ ಪೂರೈಕೆ ಅನಿರ್ದಿಷ್ಟ. ಈಗ ಕೆಲವರು ಬೆಳೀತಾರೆ ರೈತರು, ಕಂಪ್ಲೀಟ್ ಅದನ್ನು ಮಾರಬೇಕು ಅಂತಂದ್ರೆ ಅದ್ರ ಪೂರೈಕೆ, ಈ ಕೆಲವರು ಡಿಮ್ಯಾಂಡ್ ಇರ್ತದೆ, ನಮಗೊಂದು 1,000 ಕ್ವಿಂಟಲ್ ಬೇಕು ಅಂದ್ರೆ ರೈತರು ಅಷ್ಟು ಡಿಮ್ಯಾಂಡ್ ಪೂರೈಕೆ ಆಗದೇ ಇರೋದನ್ನು ಒಂದು ಕಾರಣ ಇದೆ. ಮತ್ತೆ ಸಿರಿಧಾನ್ಯಗಳ ಕೃಷಿ ಮಾಹಿತಿ ಪ್ರಚಾರ ಕಡಿಮೆ ಇರೋದು, ಇದು ಬಹಳ ಇಂಪಾರ್ಟೆಂಟ್. ಹೌದು, ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಒಂದು ಜವಾಬ್ದಾರಿ ಎಲ್ಲರೂ ತಗೋಬೇಕು. ಹಂಗಾಗಿ ಅದರ ಪ್ರಚಾರ ಕಡಿಮೆ ಇರೋದೊಂದು ಪಾಯಿಂಟ್. ಮತ್ತೆ ಸಿರಿಧಾನ್ಯಗಳು ಬೆಳೆಯುವ ಪ್ರದೇಶಗಳಲ್ಲಿಯೇ ಅವುಗಳ ಉತ್ಪಾದನೆಯನ್ನು ಮತ್ತು ಬಳಕೆಯನ್ನು ಕುಸಿತ ಕಂಡು ಬಂದೈತೆ. ಈಗ ಮೊದಲು ಟ್ರೆಡಿಷನಲ್ ಕ್ಷೇತ್ರಗಳಿರ್ತವೆ, ನೀವು ಇಂಥ ಜಿಲ್ಲೆಯಲ್ಲಿ ಇಂಥ ಸಿರಿಧಾನ್ಯಗಳು ಬೆಳೀತಾರೆ ಅಂತ, ಆ ಬೆಳೆಯಲ್ಲೇನೆ ಸ್ವಲ್ಪ ಉತ್ಪಾದಕತೆ ಮತ್ತು ಬಳಕೆ ಅನ್ನೋದು ಕಡಿಮೆ ಆಗ್ತಾ ಇದೆ, ಹಂಗಾಗಿ ಸ್ವಲ್ಪ ಜನಪ್ರಿಯ ಆಗ್ತಾ ಇಲ್ಲ. ಮತ್ತೆ ಸಿರಿಧಾನ್ಯಗಳಿಂದ ತಯಾರಿಸಿದ ಸಂಸ್ಕೃತ ಮೌಲ್ಯವರ್ಧಿತ ಪದಾರ್ಥಗಳು ಅಭಿವೃದ್ಧಿ ಹಾಗೂ ಪ್ರಚಾರದ ಕೊರತೆ ಇರೋದು. ಈಗ ಒಂದು ಒಂದು ಅಭಿವೃದ್ಧಿ ಪಡಿಸಿ ಒಳ್ಳೆಯ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಸಂಸ್ಕರಿಸಿದ ಪದಾರ್ಥ ಮಾಡ್ತಾರೆ. ಅದಕ್ಕೆ ಕೊರತೆ, ಪ್ರಚಾರದ ಕೊರತೆ, ಈ ಈ ಪದಾರ್ಥ ತಿಂದರೆ ಒಳ್ಳೆ ನ್ಯೂಟ್ರಿಷನಲ್ ಇದು ಸಿಗ್ತದೆ, ಎಲ್ಲ ಖನಿಜಾಂಶಗಳು ಎಲ್ಲ ಜೀವಸತ್ವಗಳು ಸಿಗ್ತವೆ ಅನ್ನೋದು ಆ ಪ್ರಚಾರನ ಇನ್ನೂ ಕಡಿಮೆ ಇರೋದು. ಮತ್ತು ಕೊನೆಯದಾಗಿ ಸಂಸ್ಕರಣಾ ಘಟಕಗಳ ಅಭಿವೃದ್ಧಿ ಇಲ್ಲದೆ ಇರೋದು, ಇನ್ನೂ ಘಟಕಗಳು ಬರಬೇಕು. ಹಂಗಾಗಿ ಅದು ಪ್ರಮೋಟ್ ಆದರೆ ರೈತರು ಅದನ್ನು ಬೆಳೆಯೋದಕ್ಕೆ ಒಲವು ತೋರಿಸ್ತಾರೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಅವಾಂತರಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ, ಇತ್ತೀಚೆಗೆ ಬಹಳಷ್ಟು ಆಸಕ್ತಿಯನ್ನು ನಮ್ಮ ಸರ್ಕಾರಗಳು ತೋರಿಸ್ತಾ ಇದ್ದಾವೆ. ಬಳಕೆಯ ಒಂದು ಮಹತ್ವವನ್ನು ಗ್ರಾಹಕರು ಕೂಡ ಅರಿತುಕೊಂಡಿದ್ದಾರೆ, ಜೊತೆಗೆ ಬೆಳೆಯುವಂತಹ ರೈತ ಬಾಂಧವರು ಕೂಡ ಇದು ಕಡಿಮೆ ಖರ್ಚಿಂದು ಇದು ಒಳ್ಳೆಯ ಸಮಾಜಕ್ಕೆ ನೀಡುವಂಥ ಆಹಾರ ಎಂಬಂಥ ಒಂದು ಅಂಶವನ್ನು ಕೂಡ ಮನದಟ್ಟು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಸಿರಿಧಾನ್ಯಗಳು ಸಾಕಷ್ಟು ಇದ್ದಾವೆ, ಬರಗು ಆಗಿರ್ಬೋದು, ಸಾಮೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಈ ಹಲವಾರು 6-7 ಸಿರಿಧಾನ್ಯಗಳು ನಮ್ಮ ದೈನಂದಿನ ಜೀವನದಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸ್ತವೆ. ನಾವು ಮುಖ್ಯವಾಗಿ ನವಣೆ ಬಂದರೆ ಇದರ ಒಂದು ಬೇಸಾಯ ಕ್ರಮ, ನಮ್ಮ ರೈತ ಬಾಂಧವರು ಯಾವ ತಳಿಯನ್ನು ಬಿತ್ತಬೇಕು, ಯಾವ ಸಮಯದಲ್ಲಿ ಬಿತ್ತಬೇಕು, ಎಂತಹ ಮಣ್ಣು ಇದಕ್ಕೆ ಸೂಕ್ತವಾಗಿರ್ತದೆ, ಇದು ಹೇಗೆ ಸಂಸ್ಕರಣೆಯನ್ನು ಮಾಡಬಹುದು, ಯಾವ ರೀತಿ ರಾಶಿಯನ್ನು ಮಾಡಬೇಕಂಬಂತಹ ಒಂದು ಸಮಸ್ಯೆಗಳು ಆಗಾಗ ಅವರಿಗೆ ಕಾಡ್ತದೆ. ತಾವೊಬ್ಬ ಬೇಸಾಯ ತಜ್ಞರಾಗಿ ಮುಖ್ಯವಾಗಿ ನಾವು ನವಣೆಗೆ ಬಂದರೆ ಇದರ ಬೇಸಾಯ ಕ್ರಮಗಳು ಹೇಗಿರ್ತವೆ? ಓಕೆ, ಈಗ ಮುಖ್ಯ ನಮ್ಮ ಸಿರಿಧಾನ್ಯಗಳ ಬೆಳೆಗಳೆಂದ್ರೆ ರಾಗಿ, ಜೋಳ, ಸಾಮೆ, ಸಜ್ಜೆ, ಕೊರಲೆ, ನವಣೆ, ಹಾರ್ಕ ಮತ್ತು ಬರಗು. ಇದರಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ, ರಾಗಿ ಬೆಳೆಯನ್ನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಹೆಚ್ಚಿನ ರೈತರು ಬೆಳೀತಾರೆ, ಅಲ್ಲಿ ಇದು ಒಂದು ಪ್ರಮುಖವಾದ ಆಹಾರ ಬೆಳೆಯಾಗಿದೆ. ಮತ್ತೆ ಜೋಳವನ್ನು ನಮ್ಮ ಉತ್ತರ ಕರ್ನಾಟಕದ ಜನರು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆದು ಅದನ್ನು ಸಹ ಒಂದು ಒಳ್ಳೆಯ ಆಹಾರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇವೆರಡನ್ನು ಬಿಟ್ಟರೆ, ರಾಗಿ ಮತ್ತು ಜೋಳವನ್ನು ಬಿಟ್ಟರೆ, ನೆಕ್ಸ್ಟ್ ಒಳ್ಳೆಯ ಒಂದು ಸಿರಿಧಾನ್ಯಗಳ ಬೆಳೆ ಅಂದರೆ ನವಣೆ. ಈ ನವಣೆ ಒಂದು ಪ್ರಮುಖ ಸಿರಿಧಾನ್ಯ. ನಮಗೆ ಈ ಬೆಳೆಯನ್ನು ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ಕಲಬುರಗಿ, ವಿಜಯಪುರ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಖುಷ್ಕಿ ಬೆಳೆಯಾಗಿ ಬೆಳೀತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲಾ ಸಿರಿಧಾನ್ಯಗಳನ್ನು ಖುಷ್ಕಿಯಲ್ಲೇ ಬೆಳೀತಾರೆ. ಸೊ ಈ ಎಲ್ಲಾ ಜಿಲ್ಲೆಗಳಲ್ಲೂ ಖುಷ್ಕಿ ಬೆಳೆಯಾಗಿ ಬೆಳೀತಾರೆ. ನಮ್ಮ ರಾಜ್ಯದಲ್ಲಿ ಈ ನವಣೆ ಬೆಳೆಯನ್ನು ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾರೆ. ಅಂದ್ರೆ ಇಂಪಾರ್ಟೆನ್ಸ್ ಅನ್ನೋದು ಇದೆ. 10,000 ಅಂದ್ರೆ ಕೆಲವು ರೈತರು ಅದರ ಬಗ್ಗೆ ಒಂದು ಹೆಚ್ಚಿನ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಅನ್ನೋದೊಂದು ಅರಿತುಕೊಂಡು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಪ್ರತಿ ಎಕರೆಗೆ 4-6 ಕ್ವಿಂಟಲ್ನಷ್ಟು ಇಳುವರಿಯನ್ನು ನಾವು ಈ ಖುಷ್ಕಿಯಲ್ಲಿ ತಗೋಬಹುದು. ಮತ್ತೆ ಇದರ ಮುಖ್ಯ ತಳಿಗಳು ಯಾವ್ಯಾವ ಅಂತ ಬಂದಾಗ, ಇದರಲ್ಲಿ ಒಂದು 4 ಮುಖ್ಯ ತಳಿಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ HN46 ಅಂತ, ಇದರ ಅವಧಿ 90-95 ದಿನಗಳು. ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೇ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಉತ್ತಮವಾದ ತಳಿ. ಇದು ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಮೇವು ಸಹ ಕೊಡ್ತಕ್ಕಂಥ ಒಂದು ತಳಿ. ಇದು ಎಲ್ಲ ಸನ್ನಿವೇಶಕ್ಕೂ ಹೊಂದ್ಕೊಳ್ತದೆ. ಈ ನಾನು ಹೇಳಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಸಹ ಹೊಂದ್ಕೊಳ್ತದೆ. ಮತ್ತೆ ಇನ್ನು ಎರಡನೇದಾಗಿ SIA 326 ಅನ್ನೋದೊಂದು ತಳಿ, ಅದು ಸಹ 90-95 ದಿವಸಗಳ ಅವಧಿ. ಮತ್ತೆ ಇನ್ನೊಂದು SIA 3085 ಅಂತ, ಇದು ಒಂದು ಉತ್ತಮವಾದ ತಳಿ, ಇದರ ಅವಧಿಯು ಸಹ 90-95 ದಿನಗಳು. ಮತ್ತೆ ಇನ್ನೊಂದು ಉತ್ತಮವಾದ ತಳಿ ಅಂದರೆ DHSTP 109-3 ಅನ್ನೋದು, ಇದು ಸಹ ಅವಧಿ 90-95 ದಿನಗಳು. ಇವೆಲ್ಲವನ್ನು ನಾವು ಮೇ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೂ, ಈವನ್ ಕೆಲವು ಟೈಮಲ್ಲಿ ಸೆಪ್ಟೆಂಬರ್ ತಿಂಗಳವರೆಗೂ ಬೆಳಿಬಹುದು. ಯಾಕಂದ್ರೆ ಈಗ ಒಂದು ಪ್ರದೇಶದಲ್ಲಿ ಒಂದು ಮುಖ್ಯವಾದ ಬೆಳೆ ತೊಗರಿ ಬೆಳಿಬೇಕಂದ್ರೆ ಏನಾದರೂ ಮಳೆ ತಡವಾದಲ್ಲಿ ತೊಗರಿ ಬಿತ್ತಕ್ಕಾಗೋದಿಲ್ಲ. ಸೊ ಅಂತಹ ದೀರ್ಘಾವಧಿ ಬೆಳೆಗಳ ಬದಲು ಪರ್ಯಾಯ ಬೆಳೆಯಾಗಿ ನಾವು ಈ ನವಣೆಯನ್ನ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದವರೆಗೂ ಸಹ ಬಿತ್ತಬಹುದು. ಮತ್ತೆ ಇದಕ್ಕೆ ಬಿತ್ತನೆ ಬೀಜ ಏನಪ್ಪ ಅಂತಂದ್ರೆ, 4-5 kg ಬಿತ್ತನೆ ಬೀಜ ಬೇಕಾಗುತ್ತೆ ಪ್ರತಿ ಎಕರೆಗೆ. ಮತ್ತೆ 1-3 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಇದನ್ನ ಒಂದು ಪ್ರತಿ ಎಕರೆಗೆ ಹಾಕಬೇಕು. ಅದನ್ನ ಬಿತ್ತನೆಗೆ 15 ದಿವಸದ ಮುಂಚೆನೆ ಭೂಮಿಗೆ ಸೇರಿಸಿ ಹದ ಮಾಡ್ಕೋಬೇಕು. ನಾವು ಯಾವಾಗ ಬಿತ್ತೀವಿ ಅಂದ್ರೆ ಅದಕ್ಕಿಂತ ಒಂದು 15 ದಿವಸದ ಮುಂಚೆ ಭೂಮಿಗೆ ಸೇರಿಸಿ ಅದನ್ನ ನಾವು ಭೂಮಿಯನ್ನು ಹದ ಮಾಡ್ಕೋಬೇಕು. ರಸಗೊಬ್ಬರ ಬಂದ್ಬಿಟ್ಟು ಒಂದು ಪ್ರತಿ ಎಕರೆಗೆ 12 kg ಸಾರಜನಕ ಮತ್ತು 1-6 kg ರಂಜಕವನ್ನು ನಾವು ಕೊಡ್ತೀವಿ. ಅಷ್ಟು ಒಂದು ಪ್ರತಿ ಎಕರೆಗೆ ಸಾಕು. ಮತ್ತೆ ಅಂತರವನ್ನು 30 cm ಸಾಲುಗಳಲ್ಲಿ ಅಂದ್ರೆ 1 ಫೀಟ್ ಅಷ್ಟು ಸಾಲಿನಲ್ಲಿ 10 cm ಒಂದೊಂದು ಬೀಜವನ್ನು ಊರೋ ತರ ಒಂದು ಬಿತ್ತನೆ ಮಾಡಿದ್ರೆ ಅದು ಸೂಕ್ತವಾದ ಅಂತರವನ್ನು ನಾವು ಕಾಪಾಡ್ತೀವಿ. ಅಂತಂದ್ರೆ ಈಗ ಬಿತ್ತುವಂತಹ ವಿಧಾನದಲ್ಲಿ ನಾವು ಸಾಲಿನ ಸಾಲಿಗೆ ಅಂತರವನ್ನು ಕೊಟ್ಟಾಗ ಅದಕ್ಕೆ ನೇರವಾಗಿ ಈ ನವಣೆಯನ್ನು ಬಿತ್ತಬಹುದು ಅಥವಾ ಏನಾದರೂ ಅಲ್ಲಿ ಉಸುಕು ಹಾಕಿ ಏನಾದರೂ ಬಿತ್ತಬಹುದಾ? ಇಲ್ಲ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನವಣೆ ಬೀಜ ಆಲ್ಮೋಸ್ಟ್ ಒಂಥರ ಪೌಡರ್ ಇದು ಟೈಪ್ ಇರ್ತದೆ, ನುಣ್ಣಗೆ ಇರ್ತದೆ. ಹೌದು, ಅದಕ್ಕೆ ಏನು ಉಸ್ಕೇನು ಬೇಕಾಗಿಲ್ಲ. ಈಗ ನಾವು ಎಣ್ಣೆ ಕಾಳು ಬೆಳೆಯಲ್ಲಿ ಎಳ್ಳಿಗೆ ಮಾಡ್ತೀವಿ ಆ ಥರ. ಹೌದು, ಬಟ್ ಇದನ್ನ ನೇರವಾಗಿ ಕೊಳವೆಯಲ್ಲಿ ಆ ಬಿತ್ತತಕ್ಕಂಥ ಕೊಳವೆ ಇರ್ತದಲ್ಲ ಅದರಲ್ಲಿ ಏನು ಇರಬಾರ್ದು ಅಷ್ಟೇ ಮಣ್ಣು ಅಂಥದ್ದು. ಈ ಏನು ಉಸ್ಕಿಲ್ಲದೆ ಇದ್ರೂ ನೇರವಾಗಿ ಬಿತ್ತಬಹುದು. ಕೆಲವರು ಉಸ್ಕುನು ಯೂಸ್ ಮಾಡ್ತಾರೆ, ತಪ್ಪೇನಿಲ್ಲ, ಯೂಸ್ ಮಾಡಿಕೊಂಡು ಬಿತ್ತಬಹುದು. ಮತ್ತೆ ಇದರಲ್ಲಿ ಮಧ್ಯಂತರ ಬೇಸಾಯಕ್ಕೆ ಬಂದಾಗ ಎರಡು ಬಾರಿ ಕುಂಟೆ ಹಾಯಿಸಿ ಮಣ್ಣನ್ನು ಸಡಿಲಗೊಳಿಸೋದು, ಮತ್ತೆ ಅದರಿಂದ ಸಾಕಷ್ಟು ಕಳೆಗಳನ್ನು ಕಂಟ್ರೋಲ್ ಮಾಡಬಹುದು, ಮತ್ತೆ ಒಂದು ಏರೇಷನ್ ಕ್ರಿಯೇಟ್ ಮಾಡಬಹುದು, ಗಾಳಿ ಆಡೋ ವ್ಯವಸ್ಥೆಯನ್ನು ಮಾಡಬಹುದು ಬೆಳೆ ಸಮೃದ್ಧವಾಗಿ ಬೆಳೆಯಲಿಕ್ಕೆ. ಮತ್ತೆ ಬೆಳೆ ಒಂದು 30-40 ದಿವಸಗಳಿದ್ದಾಗ ಒಂದು ಬಾರಿ ಕೈಗಳೆ ಮಾಡಿ ಕಳೆಗಳನ್ನು ಹತೋಟಿಯಲ್ಲಿಡಬೇಕು, ಅವಾಗ ಸಮೃದ್ಧ ಬೆಳೆಯನ್ನು ನಾವು ಪಡ್ಕೋಬಹುದು. ಮತ್ತೆ ಈ ನವಣೆ ಬೆಳೆಯನ್ನು ಅಂತರ್ಬೆಳೆಯಾಗೂ ಸಹ ಬಹಳ ಪ್ರಚಲಿತವಾಗಿ ಬೆಳಿಬಹುದು. ಅದರಲ್ಲಿ ಮುಖ್ಯವಾದ ಅಂತರ್ಬೆಳೆಗಳು ಯಾವ್ಯಾವ ಅಂದರೆ ಮತ್ತೆ ಹತ್ತಿ ನವಣೆಯನ್ನು 5:1 ಅನುಪಾತದಲ್ಲಿ ಬೆಳಿಬಹುದು, ಮತ್ತೆ ನವಣೆ ಶೇಂಗಾವನ್ನು 5:1 ಅನುಪಾತದಲ್ಲಿ ಬೆಳಿಬಹುದು, ಮತ್ತೆ ನವಣೆ ಜೋಳವನ್ನು 1:1 ಅನುಪಾತದಲ್ಲಿ ಬೆಳಿಬಹುದು, ಮತ್ತೆ ಹುರುಳಿ ಮತ್ತು ಜೋಳವನ್ನು 1:1 ಅನುಪಾತದಲ್ಲಿ ಬೆಳಿಬಹುದು, ನವಣೆ ಮತ್ತು ತೊಗರಿಯನ್ನು 4:2 ಅನುಪಾತದಲ್ಲಿ ಬೆಳಿಬಹುದು, ನವಣೆ ಮತ್ತು ಎಳ್ಳು ಅನ್ನು 4:2 ಅನುಪಾತದಲ್ಲಿ ಬೆಳಿಬಹುದು, ಮತ್ತೆ ನವಣೆ ಮತ್ತು ಹೆಸರನ್ನು 4:1 ಅನುಪಾತದಲ್ಲಿ ಸಹ ಬೆಳಿಬಹುದು. ಇದು ಮುಖ್ಯವಾಗಿ ನಾವು ಅಂತರ ಬೆಳೆಯಾಗಿ ಈ ಬೆಳೆಯನ್ನು ಬೆಳಿಬಹುದು. ಈಗ ತಾವು ಹೇಳಿದ್ರು ಈಗ ಪ್ರಾರಂಭದಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಬೇಕು ಅಂತಂದ್ಬಿಟ್ಟು, ಈಗ ಕೈಗಳೆ ಅಥವಾ ಅಂತರ್ ಬೇಸಾದ ಸಮಯದಲ್ಲಿ ಏನಾದರೂ ಮೇಲ್ ಗೊಬ್ಬರ ಏನಾದರೂ ಕೊಡಬೇಕಾಗಿದೆ? ಇಲ್ಲ, ಕೆಲವು ಏನಾದರೂ ಬೆಳೆ ಸಮೃದ್ಧವಾಗಿ ಬೆಳೆದಿಲ್ಲ ಅಂತಂದಾಗ ಒಂದು ಅರ್ಧದಷ್ಟು ಶಿಫಾರಸಿತ ಒಂದು ಅರ್ಧದಷ್ಟು ಒಂದು 6 kg ಅಷ್ಟು ಸಾರಜನಕವನ್ನು ಕೊಡಬೇಕಾಗುತ್ತೆ. ಬೆಳೆ ಸಮೃದ್ಧವಾಗಿದೆಯಪ್ಪ ಅಂದರೆ ಮೇಲ್ ಗೊಬ್ಬರ ಬೇಕಾಗಿಲ್ಲ. ನಾರ್ಮಲಿ ನಮ್ಮ ಸಿರಿಧಾನ್ಯಗಳಿಗೆ ಮೇಲ್ ಗೊಬ್ಬರ ರೆಕಮೆಂಡ್ ಮಾಡೋದಿಲ್ಲ. ಏನಾದರೂ ಬೆಳವಣಿಗೆಯಲ್ಲಿ ಕುಂಠಿತಗೊಂಡಿದೆ ಅಂತಂದರೆ ಒಂದು 30-40 ದಿವಸಗಳಲ್ಲಿ ಕೈಗಳೇ ಮಾಡಿದ ನಂತರ ಒಂದು ಮೇಲ್ ಗೊಬ್ಬರ ಒಂದು 6 kg ಅಷ್ಟು ಕೊಡಬಹುದು. ಕಾಡುವಂಥ ಸಮಸ್ಯೆಗಳು ಇದಕ್ಕೆ ಕೀಟಾರೋಗದ ಬಾಧೆ ಇಲ್ಲಿ ಸಸ್ಯ ಸಂರಕ್ಷಣೆಯಲ್ಲಿ ಬಹಳ ಇಂಪಾರ್ಟೆಂಟು. ಆದರೆ ನಾವು ಜನರಲ್ ಆಗಿ ಸಿರಿಧಾನ್ಯಗಳಿಗೆ ಕೀಟ ಮತ್ತು ರೋಗದ ಹಾವಳಿ ಕಡಿಮೆನೇ ಇರ್ತದೆ. ಆದರೂ ಸಹ ಈ ಬೆಳೆಗೂ ಸಹ ಸ್ವಲ್ಪ ಒಂದು ಸುಳಿ ನೊಣದ ಕಾಟ ಐತೆ. ಮುಂಚೆ ಬಿತ್ತನೆ ಮಾಡಿದರೆ ಇದರ ಹಾವಳಿ ತಡೆಗಟ್ಟಬಹುದು. ಅಂದರೆ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಬಿತ್ತುಬಿಟ್ರೆ ಇದು ಬರೋದಿಲ್ಲ ಸುಳಿ ನೊಣ. ಆದರೆ ತಡ ಬಿತ್ತನೆ ವಾರದಲ್ಲಿ ಇದರ ಹಾವಳಿ ಸ್ವಲ್ಪ ಬರುತ್ತದೆ ಸುಳಿ ನೊಣ. ಇದಕ್ಕೆ ಅವಶ್ಯವಿದ್ದಲ್ಲಿ ಮಾತ್ರ ಏನಾದರೂ ನಾವು ETL ಅಂತೀವಿ, ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್, ಅದಕ್ಕಿಂತ ಜಾಸ್ತಿ ಮೇಲ್ಪಟ್ಟಿದ್ರೆ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಕ್ಲೋರೋಫೈರಿಪಾಸ್ ಅಂತ ಒಂದು 2 ml ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಿದಾಗ ಇದರ ಹಾವಳಿಯನ್ನು ನಾವು ತಡೆಗಟ್ಟಬಹುದು. ಮತ್ತು ರೋಗಕ್ಕೆ ಬಂದಾಗ ಬೆಂಕಿ ರೋಗ ಸ್ವಲ್ಪ ಈ ಬೆಳೆಗೆ ಕಾಡುತ್ತದೆ. ಈ ಬೆಂಕಿ ರೋಗ ಎಂದರೆ ಪ್ರಮುಖ ಲಕ್ಷಣ ಅಂದರೆ ಎಲೆ ಮೇಲೆ ಚುಕ್ಕೆಗಳು ಬರ್ತವೆ, ವೃತ್ತಾಕಾರದ ಚುಕ್ಕೆಗಳಾಗಿರ್ತವೆ. ಆ ಚುಕ್ಕೆಗಳ ಮಧ್ಯಭಾಗವು ಬಿಳುಪಾಗಿರ್ತವೆ, ಮತ್ತು ಸುತ್ತಲೂ ಕಂದುಬಣ್ಣವಾಗಿ ಇರ್ತವೆ ಅವು. ಇದರ ನಿರ್ವಹಣೆ ಹೆಂಗಪ್ಪ ಅಂತಂದರೆ ಕಾರ್ಬನ್ ಡೈಜಮ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು 1 gram ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಿದಾಗ ಈ ಬೆಂಕಿ ರೋಗವನ್ನು ತಡೆಗಟ್ಟಬಹುದು. ಇನ್ನು ಒಂದು ಶಿಲೀಂಧ್ರನಾಶಕ ಟ್ರೈಸೈಕ್ಲೋಝೋಲ್ ಅಂತ, ಅದು 0.6 grams ಅನ್ನು ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಿದಾಗಲೂ ಸಹ ಈ ಬೆಂಕಿ ರೋಗವನ್ನು ನಾವು ತಡೆಗಟ್ಟಬಹುದು. ಮತ್ತು ಇನ್ನೊಂದು 2 ಶಿಲೀಂಧ್ರನಾಶಕ ಮಿಕ್ಸ್ ಆಗಿರುವಂಥದ್ದು ಒಂದು ಇನ್ನೊಂದು ಶಿಲೀಂಧ್ರನಾಶಕ ಇದೆ, ಟ್ರೈಸೈಕ್ಲೋಝೋಲ್ ಪ್ಲಸ್ ಮ್ಯಾಂಕೋಜಬ್ ಅಂತ, ಮರ್ಜರ್ ಅಂತ ಬರ್ತದೆ. ಅದು 2 gram ಪ್ರತಿ ಲೀಟರ್ ನೀರಿಗೆ ಅಷ್ಟು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದಾಗಲೂ ಸಿಂಪರಣೆ ಮಾಡಿದಾಗ ಈ ಬೆಂಕಿ ರೋಗವನ್ನು ನಾವು ತಡೆಗಟ್ಟಬಹುದು. ಇನ್ನೊಂದು ಮುಖ್ಯ ರೋಗ ಅಂತಂದರೆ ಎಲೆ ಚುಕ್ಕೆ ರೋಗ ಅನ್ನೋದು ಒಂದು ಈ ಬೆಳೆಗೆ ಕಾಣ್ತದೆ. ಕಂದು ಬಣ್ಣದ ಚುಕ್ಕುಗಳು, ಇದು ನಾವು ಈ ಬೆಂಕಿ ರೋಗ ಬಿಳಿ ಬಣ್ಣದ್ದು ಇರ್ತವೆ, ಇದು ಎಲೆ ಚುಕ್ಕೆ ರೋಗ ಅಂದರೆ ಕಂದು ಬಣ್ಣದ ಚುಕ್ಕೆಗಳು ಇದು ಎಲೆ ಮೇಲೆ ಇರ್ತವೆ. ಸೊ ಇದು ಬಿತ್ತನೆ ಬೀಜೋಪಚಾರ ಮಾಡಿದ್ರೂ ಈ ಎಲೆ ಚುಕ್ಕೆ ರೋಗವನ್ನು ನಾವು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಮ್ಯಾಂಕೋಜಬ್ ಅನ್ನೋ ಒಂದು ಇದರ ಶಿಲೀಂಧ್ರನಾಶಕದಿಂದ 1 gram ಪ್ರತಿ kg ಬೀಜಕ್ಕೆ ಲೇಪನ ಮಾಡಿದ ಬೀಜೋಪಚಾರ ಮಾಡಿದಾಗ ಬಿತ್ತೋದ್ರಿಂದ ಈ ಎಲೆ ಚಿಕ್ಕ ರೋಗವನ್ನು ನಾವು ಸ್ವಲ್ಪ ಹತೋಟಿಯಲ್ಲಿಡ್ಬೋದು. ಮತ್ತು ಸಿಂಪರಣೆ ವಿಷಯಕ್ಕೆ ಬಂದಾಗ ಅದೇ ಸೇಮ್ ಮ್ಯಾಂಕೋಜಬ್ ಅನ್ನೋ ಕೆಮಿಕಲ್ನೇ 2 gram ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಿದಾಗ ಈ ಎಲೆ ಚಿಕ್ಕ ರೋಗವನ್ನು ಈ ನವಣೆ ಬೆಳೆಯಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಹತೋಟಿಯಲ್ಲಿ. ತಾವು ಹೇಳಿದ್ರಿ ಈ ನವಣೆ ಸಿರಿಧಾನ್ಯ ಬೆಳೆ 90-95 ದಿನಗಳಲ್ಲಿ ಮಾಡ್ತದೆ, ರಾಶಿ ಆಗ್ತದೆ ಅಂತವ್ದು ಎರಡೂ ತಳಿಗಳನ್ನು ನಾವು ನೋಡಿಕೊಂಡಾಗ ಇದು ಬಿತ್ತನೆ ಆದ ನಂತರ ಇದು ಕಟಾವಿಗೆ ಬಂದಿದೆ ಮಾಗಿದೆ ಎಂಬಂತಹ ಒಂದು ಅಂಶವನ್ನು ರೈತರು ಹೇಗೆ ಗುರುತಿಸಬಹುದು ಮತ್ತೆ ರಾಶಿ ಮಾಡುವಂತಹ ಒಂದು ವಿಧಾನ? ರಾಶಿ ಮಾಡೋದಂದ್ರೆ ಈಗ ಕಂಪ್ಲೀಟ್ ಬೆಳೆಯನ್ನೇ ಕೊಯ್ತಾರೆ, ಕೆಲವರು ಒಂದ್ ಕಡೆ ತೆನೆ ಮಾತ್ರ ಕೊಯ್ಕೋತಾರೆ. ತೆನೆ ಹೆಂಗಪ್ಪ ಗುರುತಿಡೋದಂದ್ರೆ ನಾವು ಆ ತೆನೆಯನ್ನು ಒಂದು ಕೊಯ್ದು ಹಿಂಗ್ ಬಿಡದಾಗ ಅದರಲ್ಲಿ ಇವು ಕಾಳುಗಳೆಲ್ಲ ಉದುರ್ತವೆ ಉದುರ್ತವೆ ಮತ್ತೆ ಕಂದು ಬಣ್ಣಕ್ಕೆ ತಿರುಗಿರ್ತವೆ. ಸೊ ಅದು ಒಂದು ಇಂಡಿಕೇಶನ್. ಒಂದು ತೆನೆ ಕಂದು ಬಣ್ಣಕ್ಕೆ ತಿರುಗಿ ನಾವು ಒಂದು ತೆನೆ ಕೊಯ್ದು ಹಿಂಗೆ ನಾವು ಕೈಯಲ್ಲೇ ಇದು ಮಾಡಿದಾಗ ಎಲ್ಲ ಲೂಸ್ ಆಗಿ ಅದು ಉದುರ್ತವೆ. ಸೊ ಅದು ಇಂಡಿಕೇಶನ್ ಹಾರ್ವೆಸ್ಟ್ ಮಾಡಿ ನಾವು ಕಟಾವು ಮಾಡಲಿಕ್ಕೆ. ಮತ್ತೆ ಕಟಾವು ಮಾಡಿ ರಾಶಿ ಮಾಡಿ ಹುಲ್ಲಿನ ಜೊತೆನೂ ಕಟಾವು ಮಾಡಿದ್ರೆ ಅದನ್ನು ಒಕ್ಕಣೆಗಾಗಿ ಇದು ಮಾಡಿ ಆಮೇಲೆ ಹುಲ್ಲನ್ನು ಬೇರ್ಪಡಿಸ್ಬೋದು. ಮತ್ತೆ ತೆನೆ ಒಂದೇ ಕೊಯ್ದರು ಅದನ್ನು ಸಪರೇಟಾಗಿ ಕಟಾವು ಮಾಡಿ ನಾವು ಇದು ಮಾಡೋದು ರಾಶಿ ಮಾಡ್ಬೋದು. ರೈತ ಬಾಂಧವರು, ಜೊತೆಗೆ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ನಾವು ನೇರವಾಗಿ ಅನ್ನವನ್ನಾಗಿ ಬಳಕೆ ಮಾಡ್ತೀವಿ, ನೇರವಾಗಿ ಆಹಾರ ಬೆಳೆಯನ್ನಾಗಿ ನಾವು ಇದನ್ನು ಬಳಕೆ ಮಾಡೋದು, ಜೊತೆಗೆ ಈ ನವಣೆಯಿಂದ ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನು ಕೂಡ ನಾವು ತಯಾರು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಬೇಕರಿ ಐಟಮ್ ಅನ್ನು ಮಾಡ್ಕೊಳ್ಳಿಕ್ಕೆ ಏನೇನು ಪದಾರ್ಥಗಳನ್ನು ನಾವು ಸಿರಿಧಾನ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ? ಈ ನವಣೆ ಬೆಳೆಯಲ್ಲಿ ತುಂಬಾ ಪದಾರ್ಥಗಳನ್ನು ಮಾಡಬಹುದು, ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ಮಾಡಬಹುದು. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣೆ ಇಂಜಿನಿಯರಿಂಗ್ ವಿಭಾಗ ಇದೆ. ಅಲ್ಲಿ ನಮ್ಮ ವಿಜ್ಞಾನಿಗಳು ಎಲ್ಲ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳು ಈ ನವಣೆ ಬೆಳೆಯಿಂದ ಬೆಳೀತಾರೆ. ಅದರಲ್ಲಿ ಮುಖ್ಯವಾಗಿರೋದು ನವಣೆ ಉಂಡೆ ಅಂತ, ಅದೊಂದು ಸ್ವೀಟ್ ಇದು ಮಾಡಿ ಮಾಡ್ತಾರೆ, ಭಾಳ ಚೆನ್ನಾಗಿರ್ತದೆ. ಮತ್ತು ನವಣೆ ರೊಟ್ಟಿ ಮಾಡ್ತಾರೆ, ಮತ್ತು ನವಣೆ ಉಪ್ಪಿಟ್ಟು ಮಾಡ್ತಾರೆ, ಅದು ಭಾಳ ಚೆನ್ನಾಗಿರ್ತದೆ. ಉಪ್ಪಿಟ್ಟು ಅನ್ನೋದು ನವಣೆ ಉಪ್ಪಿಟ್ಟು ಈಗೆಲ್ಲ ಈ ಮಾಮೂಲಿ ಉಪ್ಪಿಟ್ಟು ಹೋಗಿ ಈ ನವಣೆ ಉಪ್ಪಿಟ್ಟು ಬರ್ತಾ ಇದೆ. ಹೌದು, ಯಾಕಂದರೆ ಆರೋಗ್ಯಕರವಾಗಿರ್ತದೆ ಮತ್ತು ಇದನ್ನು ತಿಂದರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಬಿ ಪಿ ಶುಗರ್ ಇರೋಂಥ ಪೇಷಂಟ್ಸ್ ಎಲ್ಲ ಇದನ್ನು ತಿಂದಾಗ ಅವರು ಸದೃಢವಾಗಿರ್ತಾರೆ ಅಂತ ನವಣೆ ಉಪ್ಪಿಟ್ಟು ಮಾಡ್ತಾರೆ. ಮತ್ತು ನವಣೆ ಮುರುಕು ಮಾಡ್ತಾರೆ, ನಾವು ಬೆಣ್ಣೆ ಮುರುಕು ಅಂತ ಏನು ತಿಂತೀವಲ್ಲ ಅದ್ರ ಬದಲಿಗೆ ನವಣೆ ಮುರುಕು ಅನ್ನೋದು ಬಂದಿದೆ, ಅದು ಭಾಳ ಪೋಷಕಾಂಶಗಳಿಂದ ಕೂಡಿರ್ತದೆ. ಮತ್ತು ನವಣೆ ಹಪ್ಪಳ ಮಾಡ್ತಾರೆ, ಅದನ್ನು ಹಿಟ್ಟು ಮಾಡಿ ನವಣೆ ಹಿಟ್ಟು ಮಾಡಿ ಹಪ್ಪಳ ಮಾಡ್ತಾರೆ. ಮತ್ತು ನವಣೆ ಗಿಣ್ಣು ಮಾಡ್ತಾರೆ, ನವಣೆ ಹೋಳಿಗೆ ಮಾಡ್ತಾರೆ. ಹೌದು, ನಾವು ಎಲ್ಲ ಹೋಳಿಗೆ ತಿನ್ನೋದು ಮೈದಾದಿಂದ, ನವಣೆ ಹೋಳಿಗೆನೂ ಸಹ ಮಾಡ್ತಾರೆ. ಅದು ಒಂದು ಒಳ್ಳೆ ಮೌಲ್ಯವರ್ಧಿತ ಅಡುಗೆ. ಮತ್ತು ನವಣೆ ಬೆಲ್ಲದ ದೋಸೆ ಮಾಡ್ತಾರೆ, ಬೆಲ್ಲನ ಮಿಕ್ಸ್ ಮಾಡಿ ದೋಸೆ ಅದನ್ನು ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಅದು ಸಹ ಒಂದು ಮೌಲ್ಯವರ್ಧಿತ ಪದಾರ್ಥ. ಮತ್ತು ನವಣೆ ಪಲಾವ್ ಮಾಡ್ತೇವೆ, ನಾವು ನಾರ್ಮಲಿ ಅಕ್ಕಿಯಲ್ಲಿ ಮಾಡಿರ್ತಕ್ಕಂಥ ಪಲಾವ್ ತಿಂತೀವಿ, ಅದೇ ಇತ್ತೀಚೆಗೆ ಮೌಲ್ಯವರ್ಧಿತವಾಗಿ ನವಣೆ ಪಲಾವನ್ನು ಸಹ ಬೆಳೀತಾ ಇದ್ದಾರೆ. ನವಣೆ ಹಾಲುಬಾಯಿ ಅನ್ನೋದು ಇನ್ನೊಂದು ಪದಾರ್ಥ. ನವಣೆ ಲಡ್ಡು ಮಾಡ್ತಾರೆ, ಸ್ವೀಟ್ ಇದು. ನಾವು ನಾರ್ಮಲಿ ಲಡ್ಡು ಕಡಲೆಯಿಂದ ಮಾಡಿರ್ತಕ್ಕಂಥ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಲಡ್ಡು ತಿಂತೀವಿ, ಈಗ ಇತ್ತೀಚೆಗೆ ನವಣೆ ಲಡ್ಡು ಬರ್ತಾ ಇದೆ, ಅದು ಸಹ ಒಂದೇ ಮೌಲ್ಯವರ್ಧಿತ ಒಂದು ಅಡುಗೆ ಪದಾರ್ಥ. ಮತ್ತು ನವಣೆ ಹುರಿದ ಹಿಟ್ಟಿನ ಪಾನಕ ಮಾಡ್ತಾರೆ, ಪಾನಕ ಈ ಪಾನಕ ಸಹ ಮಾಡಿ ಒಂದು ಮೌಲ್ಯವರ್ಧಿತವಾಗಿ ಅದನ್ನು ಎಲ್ಲರಿಗೂ ಯೂಸ್ ಮಾಡೋಕ್ಕೆ ಇದು ಮಾಡ್ತಾರೆ. ಒಳ್ಳೆಯದು ಸರ್. ಅಂತಂದರೆ ನವಣೆಯನ್ನು ನೇರವಾಗಿ ನಾವು ಅಕ್ಕಿಯನ್ನಾಗಿ ಪರಿವರ್ತಿಸಿ ಬಳಸೋದು ಒಂದು ವಿಧಾನ, ಜೊತೆಗೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಿ ಮಾಡುವಂಥದ್ದು ಇನ್ನೊಂದು ವಿಧಾನ. ಅಂತಂದರೆ ರೈತ ಬಾಂಧವರು ನಮಗೆ ಬೇಕಾದಂಥ ರುಚಿಗೆ ಅನುಗುಣವಾಗಿ ಆಕಾರಕ್ಕೆ ಅನುಗುಣವಾಗಿ ಅದನ್ನು ಪರಿವರ್ತಿಸಿ ನವಣೆಯನ್ನು ಸಿರಿಧಾನ್ಯವನ್ನು ನಾವು ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದ್ದಾವೆ. ಮುಖ್ಯವಾಗಿ ತಾವು ಹೇಳಿದ ಹಾಗೆ ಇಷ್ಟೆಲ್ಲ ಉಪಯೋಗ ಇದ್ದರೂ ಕೂಡ ನಮ್ಮ ಕೇಳುಗರಿಗೆ ಇದರ ಒಂದು ಪೋಷಕಾಂಶಗಳ ಪ್ರಮಾಣ, ಉದಾಹರಣೆಗೆ ನಾವು ಒಂದು 100 ಗ್ರಾಮ್ ನವಣೆಯನ್ನು ತಗೊಂಡಿವಪ್ಪ ಅಂತಂದರೆ ಏನೆಲ್ಲ ಪೋಷಕಾಂಶಗಳು ಈ ನವಣೆಯಲ್ಲಿ ಸಿಗ್ತದೆ ಎಂಬಂತ ಒಂದು ಮಾಹಿತಿ. ಇದರಲ್ಲಿ ಮುಖ್ಯವಾಗಿ ಪ್ರೋಟೀನ್ ಅಂಶ, ಅದು ಪ್ರತಿ 100 ಗ್ರಾಮ್ ನವಣೆಯಲ್ಲಿ 12.3 ಗ್ರಾಮ್ನಷ್ಟು ಇರ್ತದೆ. ಮತ್ತೆ ನೆಕ್ಸ್ಟ್ ಬಂದಿದ್ದು ಸಾರಜನಕ, ಇದು 10.4 ಗ್ರಾಮ್ನಷ್ಟು ಸಾರಜನಕ ಇರ್ತದೆ. ಮತ್ತೆ ನಾರಿನ ಅಂಶ ಜಾಸ್ತಿ ಇರ್ತದೆ, ಫೈಬರ್ ಅಂತ ನಾವು ಏನು ಹೇಳ್ತೀವಿ, ಅದರದ್ದು 8.1 ಗ್ರಾಮ್ನಷ್ಟು ಇರ್ತದೆ. ಬೇರೆ ಯಾವ ನಮ್ಮ ಸೀರಿಯಲ್ ಬೆಳೆಗಳಲ್ಲೂ ಇಷ್ಟೊಂದಿರಲ್ಲ ನಾರಿನಾಂಶ. ಸೊ ಇದು ಭಾಳ ಇಂಪಾರ್ಟೆಂಟ್. ಮತ್ತು ಖನಿಜಾಂಶ ಭಾಳ ಇರ್ತದೆ, ಅಂದರೆ 3.4 ಮಿಲಿಗ್ರಾಮ್ನಷ್ಟು ಖನಿಜಾಂಶ ಇರ್ತದೆ. ಕಬ್ಬಿಣದ ಅಂಶ, ಈಗ ರಕ್ತಹೀನತೆ ಇರ್ತಕ್ಕಂಥ ಪೇಷಂಟ್ಸು ಇದನ್ನು ಸೇವನೆ ಮಾಡಿದಾಗ ಇದರಲ್ಲಿ 2.9 ಮಿಲಿಗ್ರಾಮ್ನಷ್ಟು ಖನಿಜಾಂಶ ಇದೆ, ಅದು ನಮ್ಮ ರಕ್ತಹೀನತೆ ಇರ್ತಕ್ಕಂಥ ಪೇಷಂಟ್ಸ್ಗೆ ಭಾಳ ಒಳ್ಳೆಯದು. ಮತ್ತು ಕ್ಯಾಲ್ಶಿಯಂ 32.2 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಇರ್ತದೆ, ಅದು ಭಾಳ ಒಂದು ಉತ್ತಮವಾದ ಕ್ಯಾಲ್ಶಿಯಂ ಈ ಸಿರಿಧಾನ್ಯದಲ್ಲಿ ಜಾಸ್ತಿ ಇರ್ತದೆ, ರಾಗಿ ಬಿಟ್ಟ ಮೇಲೆ ಇದರಲ್ಲೇ ಜಾಸ್ತಿ ಇರ್ತದೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ಕೇಳುವರಿಗೆ ಮಾಡಿಕೊಟ್ರಿ. ಒಟ್ಟಿನಲ್ಲಿ ಸಿರಿಧಾನ್ಯವನ್ನು ಬಳಸುವಂಥವರಿಗೆ ಮತ್ತು ಸಿರಿಧಾನ್ಯವನ್ನು ಬೆಳೆಯುವಂಥವರಿಗೆ ನಮ್ಮ ಕೊನೆಯ ಮಾತು, ನಮ್ಮ ಗ್ರಾಹಕರಿಗೆ ಆಗಿರ್ಬೋದು, ನಮ್ಮ ಗೃಹಿಣಿಯರಿಗೆ ಆಗಿರ್ಬೋದು, ನಮ್ಮ ವಯಸ್ಕರಿಗೆ ಈ ಸಿರಿಧಾನ್ಯಗಳ ಮಹತ್ವ ಬಳಸುವಂಥವರಿಗೆ ಏನು ಕಿವಿ ಮಾತನ್ನು ತಾವು ಹೇಳ್ತೀರಿ? ಎಲ್ಲ ರೈತ ಬಾಂಧವರಿಗೆ ತಿಳಿಸೋದೇನಪ್ಪ ಅಂತಂದರೆ, ಈ ನಿಮ್ಮಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಿರಿಧಾನ್ಯ ಬೆಳೀರಿ, ಅದು ನಿಮ್ಮ ಮನೆಗೂ ಬೆಳ್ಕೊಳ್ರಿ. ಯಾಕಂದರೆ ಆರೋಗ್ಯ ಸದೃಢವಾಗಿರಬೇಕು ಅಂತಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿಗೇನೆ ಶುಗರ್ ಇದು ಮಧುಮೇಹದ ಕಾಯಿಲೆ ಬರ್ತಾ ಇದೆ. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ಸಿರಿಧಾನ್ಯಗಳ ಬಳಕೆ ಬಹಳ ಅಗತ್ಯ ನಮ್ಮ ದೈನಂದಿನ ಆಹಾರ ಪೂರೈಕೆಗೆ. ಮತ್ತು ಬೆಳೆ ಬೆಳೆಯೋದ್ರಲ್ಲೂ ಸಹ ಭಾಳಷ್ಟು ಉಪಯೋಗಗಳಿದ್ದಾವೆ ನಿಮಗೆ. ಅತಿ ಕಡಿಮೆ ಖರ್ಚಿನಲ್ಲಿ ಈ ಬೆಳೆಯನ್ನು ಬೆಳ್ಕೋಬಹುದು. ಮತ್ತು

ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟೇರಿಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ, ಶೇಂಗಾ ಬೆಳೆಯು ಕಟಾವಿನ ಹಂತದಲ್ಲಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಕಟಾವನ್ನು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ 2.0 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2.0 ಗ್ರಾಂ ರೋರ್ವಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ 75 WP ಅಥವಾ ಇಮಾಮೆಕ್ಟಿನ್ ಬೆಂಜೊಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ಇತ್ರೇಲ್ ಬಳಸಿ ಮಾವಿನಕಾಯಿಯನ್ನು ಹಣ್ಣು ಮಾಡಬಹುದು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು